ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ರೈತ ಬಾಂಧವರಿಗಾಗಿ ಕಿಸಾನವಾಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೇ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೇ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ पहली वाली बात कहा परम तो सभी डाले सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती ಇಂದಿನ ಕಿಸಾನವಾಣಿಯಲ್ಲಿ ಕಾಳುಮೆಣಸು ಬೇಸಾಯ ಕ್ರಮಗಳು. ಶಿರಸಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕೆ ವಿಭಾಗದ ವಿಜ್ಞಾನಿ ಹೀನಾ ಎಂಎಸ್ ಅವರೊಡನೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಹೀನಾ ಎಂಎಸ್ ಅವರಿದ್ದಾರೆ. ಇವರು ಶಿರಸಿಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಭಾಗದ ವಿಜ್ಞಾನಿ. ಇವತ್ತು ನಮ್ಮ ಜಿಲ್ಲೆಯೊಳಗೆ ಕಾಳುಮೆಣಸನ್ನು ಯಾರ್ಯಾರು ಅಡಿಕೆ ಬೆಳೆ ಹಾಕಿದಾರೋ ಅವ್ರು ಸಹಜವಾಗಿ ಆಯ್ಕೆ ಮಾಡ್ಕೊಂಡು ಬೆಳೀತಾರೆ. ಇನ್ನೂ ಕೆಲವೊಂದು ಜನ ಅರಣ್ಯ ಬೆಳೆಗೂ ಕೂಡ ಇವನ್ನ ಹಬ್ಬಿಸಿ ಬೆಳಿಬೋದು ಅಂತೇಳಿ ಪ್ರಯೋಗ ಮಾಡಿದ್ದಾರೆ. ಎಷ್ಟೋ ಜನ ಸಿಮೆಂಟಿನ ಕಂಬ ನೆಟ್ಟು ಅದಕ್ಕೂ ಕೂಡ ಹಬ್ಬಿಸಿದ್ದಾರೆ. ಬೇರೆ ಬೇರೆ ತರಹದ ಪ್ರಯೋಗಗಳು ಮಾಡ್ತಾ ಇದ್ದಾರೆ ರೈತರು. ಈ ನಿಟ್ಟಿನೊಳಗೆ ಈ ಕಾಳುಮೆಣಸನ್ನು ಹೇಗೆ ಬೆಳಿಬಹುದು, ಯಾವುದು ಸೂಕ್ತ ಮಾರ್ಗ, ಈ ನಿಟ್ಟಿನೊಳಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಹೀನಾ. ನಮಸ್ತೆ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈಗ ಕಾಳುಮೆಣಸು ಕಪ್ಪು ಬಂಗಾರ ಅಂತಾರೆ ಎಷ್ಟೋ ಸರಿ, ಏನನ್ಸುತ್ತೆ ವಿಜ್ಞಾನ ಏನ್ ಹೇಳ್ತೀರಿ? ನಿಜವಾಗ್ಲೂ ಇದು ಕಪ್ಪು ಬಂಗಾರ ಅಂತ ಹೇಳ್ಬೋದು. ಉತ್ತಮವಾದ ಬೆಲೆ ಸಿಕ್ತ ಅಂದ್ರೆ ರೈತರಿಗೆ ಬಂಪರೇ. ಈ ಬೆಳೆ ಬೆಳೆಯೋದ್ರಿಂದ ಅಧಿಕ ಲಾಭ ಕೂಡ ಗಳಿಸಬಹುದು. ಇದು ಏನಂದ್ರೆ ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್ ಬಹಳ ಸೂಕ್ತವಾದ ಬೆಳೆ. ಅಂದ್ರೆ ನೀವು ಅಡಿಕೆ ಆಲ್ರೆಡಿ ಬೆಳೀತಾ ಇರ್ತೀರಾ, ಅಲ್ಲಿ ಕೂಡ ನೀವು ಇದನ್ನ ಬೆಳಿಬಹುದು. ಕಾಫಿ ಇರುತ್ತೆ ನಿಮ್ಮಲ್ಲಿ, ನೆರಳಿಗೋಸ್ಕರ ಗಿಡಗಳನ್ನ ಹಾಕೊಂಡಿರ್ತೀರಿ, ಅದು ಹಂಗೆ ಖಾಲಿ ಇರ್ತದೆ, ಅದನ್ನ ಕೂಡ ನೀವು ಬಳಕೆ ಮಾಡ್ಕೋಬಹುದು. ಅಂದ್ರೆ ಇದು ಏನೇ ವೇಸ್ಟ್ ಇತ್ತಂದ್ರು ಇದನ್ನ ಯೂಸ್ ಮಾಡ್ಕೋಬಹುದು. ಈ ಬೆಳೆ ಏನು ಜಾಸ್ತಿ ನಿಮ್ಗೆ ಡಿಮ್ಯಾಂಡ್ ಮಾಡೋದಿಲ್ಲ, ಸಾವಯವವಾಗಿ ಕೂಡ ಇದನ್ನ ಬೆಳಿಬಹುದು. ಇದನ್ನ ಸ್ವಲ್ಪ ನೀವು ಮೇಂಟೆನೆನ್ಸ್ ತಿಳ್ಕೊಬಿಟ್ರೆ ಆರಾಮಾಗಿ ಬೆಳೆದು ಹೆಚ್ಚಿನ ಲಾಭನ ಗಳಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕಾಫಿಗಿಂತನೂ ನಾವು ಬ್ಲಾಕ್ ಪೇಪರ್ ಅಲ್ಲಿ ಇನ್ಕಮ್ ಜಾಸ್ತಿ. ರೈತರು ಏನಂತಾರೆ, ತೋಟದೊಳಗೆ ಕಪ್ಪು ಬಂಗಾರ ಅಂದ್ರಲ್ಲ, ಈಗ ನೀವು ಕಾಳುಮೆಣಸು ಇತ್ತಂದ್ರೆ ನಮ್ಗೆ ಇನ್ಕಮ್ ಜಾಸ್ತಿ ಬರುತ್ತೆ, ಕಾಫಿಯಿಂದ ಅಷ್ಟು ಬರಲ್ಲ ಮೇಡಮ್ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾವು ಸ್ವಲ್ಪ ಕಾಳುಮೆಣಸಿನ ಬಗ್ಗೆ, ಈಗ ಸೀಸನ್ ಸ್ಟಾರ್ಟ್ ಆಗಿದೆ, ದಿಸ್ ಇಸ್ ದ ರೈಟ್ ಟೈಮ್, ಅಂದ್ರೆ ಈಗ ನಮ್ಗೆ ಉತ್ತಮವಾದ ಸಮಯ ಒಂದು ಬೆಳೆ ಸ್ಟಾರ್ಟ್ ಮಾಡ್ಲಿಕ್ಕೆ. ಈಗ ಯಾವುದೇ ತೋಟಗಾರಿಕೆ ಬೆಳೆ ಇರಬಹುದು, ನಿಮ್ಗೆ ಮೇ ಜೂನ್ ಏನಿದೆ ಜೂನ್ ತಿಂಗಳು ಅತಿ ಸೂಕ್ತವಾದ ಸಮಯ ಹೊಸ ಬೆಳೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ. ಅದರಲ್ಲೂ ಈಗ ಕಾಳುಮೆಣಸು ಅತಿ ಸೂಕ್ತವಾದ ಸಮಯ. ನಿಮ್ಮಲ್ಲಿ ಆಲ್ರೆಡಿ ನೀವು ಕಾಫಿ ಬೆಳೆದಿರ್ತೀರಿ, ಅದರಲ್ಲಿ ನೆರಳು ಬೆಳೆಗಳಿದ್ದಾವೆ, ಅದಕ್ಕೋಸ್ಕರ ಶೇಡ್ಗೋಸ್ಕರ ನೀವು ಎಂಟ್ರಿ ಹಾಕೊಂಡಿರ್ತೀರಿ. ಈಗ ಸಿಲ್ವರ್ ಇರ್ಬೋದು, ಹಾಲುವಾಣ ಇರ್ಬೋದು, ಇತ್ತು ಅಂತ ಹೇಳಿದ್ರೆ ಅದು ಅಟ್ಲೀಸ್ಟ್ ಕನಿಷ್ಠ ಒಂದು 100 ವರ್ಷದಾಗಿತ್ತಂದ್ರೆ ನೀವು ಖಂಡಿತ ಈಗ ತಕ್ಷಣ ನೀವು ಕಾಳು ಮೆಣಸನ್ನ ಬೆಳೆಯಕ್ಕೆ ಪ್ರಾರಂಭ ಮಾಡಬಹುದು. ಈಗಲೂ ನೀವು ಬೇಕಾದ್ರೆ ಸಸಿಗಳನ್ನ ಖರೀದಿ ಮಾಡಿ. ಈಗ ನಮ್ಮಲ್ಲಿ ರೈತರು ಕೂಡ ಬರ್ತಾ ಇದ್ದಾರೆ, ಆಲ್ರೆಡಿ ಸಸಿಗಳಿಗೆ ಬಹಳ ಡಿಮ್ಯಾಂಡ್ ಇದೆ, ಒಂದು 90% ಅಂತ ಖಾಲಿನೇ ಆಗ್ಬಿಟ್ಟಿದೆ ಸಸಿಗಳು. ಅಂದ್ರೆ ಈ ಟೈಮಲ್ಲಿ ನೆಡ್ಲಿಕ್ಕೆ ಸೂಕ್ತವಾದ ಸಮಯ. ಸೊ ನೀವು ಈಗ ನೀವು ಈ ಬೆಳೆನ ಪ್ರಾರಂಭ ಮಾಡಬಹುದು. ಇದರಲ್ಲಿ ಅನೇಕ ತಳಿಗಳಿದಾವೆ, ಅಂದ್ರೆ ಲೋಕಲ್ ತಳಿಗಳು ಹೆಚ್ಚಿದೆ, ಮೋರ್ ದನ್ 28ಕ್ಕಿಂತ ಹೆಚ್ಚು ತಳಿಗಳು ಸ್ಥಳೀಯ ತಳಿಗಳು ಅಂತ ಹೇಳ್ಬಹುದು. ಪ್ರಮುಖವಾಗಿ ನಾವು ಹೆಚ್ಚಾಗಿ ಈ ಭಾಗದಲ್ಲಿ ನೋಡೋದಂದ್ರೆ ಪಣಿಯೂರ್ 1 ಅಂತ ಹೇಳಿ. ಪಣಿಯೂರ್ 1 ಇದು ಒಂದು ಸಂಕರ್ಣ ತಳಿ, ಅಂದ್ರೆ ಹೈಬ್ರಿಡ್ ಇದೆ. ಇಳುವರಿ ಕೂಡ ಚೆನ್ನಾಗಿದೆ. ಇದು ಕೂಡ ಸ್ವಲ್ಪ ಬಿಸಿಲು ಇದ್ದ ಕಡೆ ಚೆನ್ನಾಗಿ ಬರುತ್ತೆ, ಜಾಸ್ತಿ ನೆರಳಿದ್ರೆ ಸ್ವಲ್ಪ ರೋಗಗಳ ಉಲ್ಬಣ ಆಗುವಂತ ಸಮಸ್ಯೆ ಬರುತ್ತೆ ನಿಮ್ಗೆ. ಪಣಿಯೂರ್ 3 ಅಂತ ಇದೆ, ಇದು ಕೂಡ ಹೈಬ್ರಿಡ್, ಇದು ಕೂಡ ನೀವು ನೆರಳಿರುವಂತಹ ಪ್ರದೇಶದಲ್ಲಿ ಬೆಳಿಬಹುದು. ಪಣಿಯೂರ್ 2 ಅಂತಿದೆ, ಇದು ಒಂದು ಆಯ್ಕೆ, ಅಂದ್ರೆ ವೆರೈಟಿ ಅಂತ ಹೇಳ್ತೀವಿ ನಾವು, ಇದು ಸೆಲೆಕ್ಷನ್, ಇದು ಸೆಲೆಕ್ಷನ್ ಮಾಡಿರುವಂತದ್ದು. ಇದನ್ನ ನೀವು ಹೆಚ್ಚು ನೆರಳಿರೋ ಪ್ರದೇಶದಲ್ಲಿ ಬೆಳಿಬಹುದು. ಅದು ಬಿಟ್ಟರೆ ನಿಮ್ಗೆ ಲೋಕಲ್ ತಳಿಗಳು ಬಂದ್ರೆ ಕರಿ ಮುಂಡ, ಬಿಳಿ ಮಲ್ಲಿಗೆ ಸರ, ಕರಿ ಮಲ್ಲಿಗೆ ಸರ ಅಂತಿದೆ. ಇವೆಲ್ಲ ಏನಾಗುತ್ತೆ, ಕಾಫಿ ಅಡಿಕೆ ತೋಟದಲ್ಲಿ ನೀವು ಆರಾಮಾಗಿ ಬೆಳಿಬಹುದಂತೆ. ಎಷ್ಟೇ ನೆರಳಿದ್ರು ಕೂಡ ಈ ತಳಿಗಳು ಬರ್ತವೆ. ನಾವು ಕೇರಳದಲ್ಲಿ ನೋಡಬಹುದು ಕರಿಮುಂಡ ತಳಿನೇ ಜಾಸ್ತಿ ಬೆಳೀತಾರೆ. ಮತ್ತೆ ಇನ್ನು ಇದರ ಬೇಸಾಯ ಪದ್ಧತಿಗೆ ಬಂದ್ರೆ, ನಾವು ಆಲ್ರೆಡಿ ನಿಮ್ಮಲ್ಲಿ ನೆರಳು ಬೆಳೆಗಳು ಇತ್ತು ಅಂತ ಹೇಳಿದ್ರೆ ನೀವು ತಕ್ಷಣ ಇದನ್ನ ಪ್ಲಾಂಟಿಂಗ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಮೇ ಜೂನ್ ಅಲ್ಲಿ ನೆರಳು ಬೆಳೆಗಳು ಏನಿದಾವೆ, ಹಲ್ವಾಣ ಇರ್ಬೋದು ಅಥವಾ ಸಿಲ್ವರ್ ಓಕ್ ಇರ್ತದೆ, ಅದನ್ನ ನೀವು ಭೂಮಿ ತಯಾರು ಮಾಡಿಕೊಂಡು ಒಂದು 1.5 ಫೂಟ್ ಅಷ್ಟು ಗುಣಿ ತೆಗೆದು ಆಲ್ರೆಡಿ ಮುಂಚೆನೆ, ಅದಕ್ಕೆ ನೀವು ಇದು 1.5-2 ಮೀಟರ್ ಅಷ್ಟು ಉದ್ದ ಕಟಿಂಗ್ಸ್ ನ ತಂದು ಹಲ್ವಾಣದ ಅಥವಾ ಸಿಲ್ವರ್ ಓಕ್ ಗಿಡಗಳೇ ಸಿಗ್ತವೆ ನಿಮ್ಗೆ ಫಾರೆಸ್ಟ್ ನರ್ಸರಿಯಲ್ಲಿ ಸಿಗ್ತವೆ, ತಂದು ನೀವು ಪ್ಲಾಂಟಿಂಗ್ ಮಾಡಬಹುದು. ಪ್ಲಾಂಟಿಂಗ್ ಮಾಡಿ ಅದನ್ನ ಮೇಂಟೈನ್ ಮಾಡಿ ಆಫ್ಟರ್ 3 ಇಯರ್ಸ್ ನೀವು ಬ್ಲಾಕ್ ಪೇಪರ್ ಹಚ್ಚಬಹುದು. ಈಗ ಆಲ್ರೆಡಿ ನೀವು ಪ್ಲಾಂಟಿಂಗ್ ಮಾಡಿದ್ರೆ, ನಿಮ್ಮಲ್ಲಿ ಕಾಫಿ ತೋಟ ಇದೆ, ನಿಮ್ಮಲ್ಲಿ ನೆರಳಿನ ಬೆಳೆಗಳು ಇದಾವೆ ಅಂತ ಅಂದ್ರೆ, ನೀವು ಏನ್ ಮಾಡಬೇಕು, ಆ ಗಿಡದಿಂದ 1.5 ಫೂಟ್ ಅಷ್ಟು, 1-1.5 ಫೂಟ್ ಡಿಸ್ಟೆನ್ಸ್ ಕೊಟ್ಟು ಒಂದು 1.5 ಫೂಟ್ ಗುಣಿ ತೆಗೆದು ಅದಕ್ಕೆ ನೀವು ಮೇಲ್ಮಣ್ಣು ಇರ್ಬೋದು, ತಿಪ್ಪೆ ಗೊಬ್ಬರ, ಬೇವಿನ ಹಿಂಡಿ ಬಹಳ ಮುಖ್ಯ ಈ ಬೆಳೆಗೆ. ಬೇವಿನ ಹಿಂಡಿ 1 ಕೆಜಿ 10 ಕೆಜಿ ಅಷ್ಟು ತಿಪ್ಪೆ ಗೊಬ್ಬರ, ಮತ್ತೆ ಒಂದು 50 ಗ್ರಾಂನಷ್ಟು ನಾವು ಟ್ರೈಕೋಡರ್ಮ ಹರ್ಜಿಯಾನಮ್ ಅಂತ ಸಿಗುತ್ತೆ ನಿಮ್ಗೆ, ಇದು ಬಯೋ ಏಜೆಂಟ್. ಇದು ಹಾಕೋದ್ರಿಂದ ನಿಮ್ಗೆ ಸೊರಗ ರೋಗದ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು 4-8 ಅಂತ ಸಿಗುತ್ತೆ. ಯಾಕಂತ ಹೇಳಿದ್ರೆ ಜಂತುಹುಳುಗಳ ಸಮಸ್ಯೆ ಬಹಳ ಬರುತ್ತೆ, ಅಥವಾ ನಿಮ್ಗೆ ಈ ಜಂತುಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಮುಂಚೆಯಿಂದನೇ ನಾವು ತಯಾರಿ ಮಾಡ್ಕೋಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಸ್ಲೋ ವಿಲ್ಟ್ ಅನ್ನುವಂತ ರೋಗ ಬರ್ತದೆ. ಅದನ್ನ ತಡೆಗಟ್ಟಲಿಕ್ಕೋಸ್ಕರ ಪ್ರಾರಂಭದಲ್ಲೇ ಸ್ವಲ್ಪ ನಾವು ಗಿಡ ಹಚ್ಚಬೇಕಾದ್ರೆ ನಾವು ಕೇರ್ ತಗೊಂಡ್ರೆ ಇದನ್ನ ಸ್ವಲ್ಪ ತಡೆಗಟ್ಟಬಹುದು. ಸೊ ನೀವು ಗಿಡ ಹಚ್ಚಬೇಕಾದ್ರೆ ಏನ್ ಮಾಡಿ, ತಿಪ್ಪೆ ಗೊಬ್ಬರ ಜೊತೆ ಬೇವಿನ ಹಿಂಡಿ, ಟ್ರೈಕೋಡರ್ಮ ಮತ್ತೆ ರಾಕ್ ಫಾಸ್ಫೇಟ್ ಅಥವಾ ಶಿಲಾರಂಜಕ ಅಂತ ಹೇಳ್ತೀವಿ, ಅಂದ್ರೆ ಇದು ಪೋಷಕಾಂಶ 150 ಗ್ರಾಂನಷ್ಟು ಒಂದು ಬಳ್ಳಿಗೆ ಬೇಕಾಗುತ್ತೆ. ಇಷ್ಟನ್ನ ನೀವು ಹಾಕಿ ಗಿಡಗಳನ್ನ ಹಚ್ಚಬೇಕು. ಅಂದ್ರೆ ಒಂದು ಆಧಾರ ಗಿಡಕ್ಕೆ 2-3 ಬಳ್ಳಿನ ಹಚ್ಚಬೇಕು, 1 ಫೂಟ್ ಅಂತರದಲ್ಲಿ, 1 ಫೂಟ್ ಡಿಸ್ಟೆನ್ಸ್ ಅಲ್ಲಿ ಹಚ್ಚಬೇಕು. ಮತ್ತೆ ನೀವು ಇದಕ್ಕೆ ನೀರ್ ಮೇಂಟೈನ್ ಮಾಡ್ತಾ ಹೋದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಬೆಳೀತಾ ಇದ್ದಂಗೆ ನೀವು ಅವಾಗವಾಗ ಗಿಡನ ಬಳ್ಳಿ ಕೆಳಗಡೆ ಬೀಳದೇ ಇರೋಂಗೆ ಆಧಾರ ಗಿಡಕ್ಕೆ ಕಟ್ಟಬೇಕು. ಮತ್ತೆ ನೆರಳು ಕೂಡ ಜಾಸ್ತಿ ಆಗಬಾರ್ದು. ಈ ಮಳೆಗಾಲದಲ್ಲಿ ಜೂನ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನೆರಳು ಗಿಡ ಏನಿದಾವ ಅದರ ರೆಂಬೆಗಳನ್ನ ಅವಾಗವಾಗ ಸವರ್ತಾ ಇದ್ರೆ ಹೆಚ್ಚು ನೆರಳಾಗೋದಿಲ್ಲ. ಅಂದ್ರೆ ಹೆಚ್ಚು ನೆರಳಾಯ್ತಂದ್ರೆ ಏನಾಗ್ತದೆ ಅಂದ್ರೆ ಆಂದ್ರತೆ ಹೆಚ್ಚಾಗುತ್ತೆ. ಆಂದ್ರತೆ ಹೆಚ್ಚಾಯ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರೋ ಹಂಗೆ ರೋಗಗಳ ಉಲ್ಬಣ ಜಾಸ್ತಿ ಆಗುತ್ತೆ, ಅಂದ್ರೆ ನಮ್ಗೆ ಬರುವಂತಹ ಸೊರಗ ರೋಗದ ಸಮಸ್ಯೆ ಹೆಚ್ಚಾಗಿ ಬರ್ತದೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾವು ಅವಾಗವಾಗ ಗಿಡನ ನಾವು ಸವರ್ಬೇಕಾಗ್ತದೆ. ನೆಕ್ಸ್ಟ್ ಬಂದ್ರೆ ನಿಮ್ ಗಿಡ ಹಚ್ಚಿ ಆಯ್ತು, ನೆಕ್ಸ್ಟ್ ಅದಕ್ಕೆ ಪೋಷಕಾಂಶಗಳನ್ನ ಕೊಡಬೇಕು. ಯಾವ ರೀತಿ ಪೋಷಕಾಂಶಗಳನ್ನ ಕೊಡಬೇಕು, ಹೆಂಗ್ ಕೊಡ್ಬೇಕು ಅಂತ ಹೇಳಿದ್ರೆ, ಗಿಡ ಹಚ್ಚಿದ್ರೆ ಇದಕ್ಕೆ ಒಂದು ಶಿಫಾರಸ್ ಇದೆ, ನೀವು ಮಣ್ಣು ಪರೀಕ್ಷೆ ಮಾಡಿಸಿ ಕೊಡೋದು ಬಹಳ ಒಳ್ಳೆಯದು. ಯಾಕಂದ್ರೆ ನಮ್ಮ ಮಣ್ಣಿನಲ್ಲಿ ಎಷ್ಟು ಸತ್ವ ಇದೆ ಅಂತ ತಿಳ್ಕೊಂಡು ಕೊಡೋದು ಒಂದು, ಮತ್ತೆ ಇದು ಜನರಲ್ ರೆಕಮೆಂಡೇಶನ್ ಅಂತ ಜನರಲ್ ಆಗಿ ಶಿಫಾರಸು ಮಾಡಿರ್ತಾರೆ ಗೊಬ್ಬರ. ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಪೆಪ್ಪರ್ ಬೆಳೆಗೆ 140 ಗ್ರಾಂನಷ್ಟು NPK ಬೇಕು ಅಂತ ಶಿಫಾರಸ್ ಇದೆ. ಬಟ್ ಅದು ಯಾವ ಬೇಸ್ ಮೇಲೆ ಕೊಡಬೇಕು ಅಂತ ನಮ್ಗೆ ರೈತರಿಗೆ ಕ್ವಶನ್ ಬರುತ್ತೆ. ಅಲ್ಲ ಮೇಡಮ್, ಈಗ 50-50-140 ಅಂತೀರಿ, ನಾವು ಅಷ್ಟೇ ಕೊಟ್ಟರೆ ನಮ್ಗೆ ಇಳುವರಿ ಅಷ್ಟೇ ಬರುತ್ತೆ ಅಂತ ಕೇಳ್ತಾರೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ನಿಮ್ ಮಣ್ಣಿನಲ್ಲಿ ಎಷ್ಟು ಸತ್ವ ಇದೆ, ಇನ್ ಕೇಸ್ ಕಮ್ಮಿ ಇತ್ತು ಅಂದ್ರೆ ಇದನ್ನ ಸ್ವಲ್ಪ 25% ಜಾಸ್ತಿ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಜಾಸ್ತಿ ಇತ್ತು ಅಂದ್ರೆ ನೀವು 25% ಕಡಿಮೆ ಮಾಡಿ ಹಾಕಬಹುದು. ಇದರಿಂದ ನೀವು ಕಾಸ್ಟ್ ಆಫ್ ಕಲ್ಟಿವೇಶನ್ ರೆಡ್ಯೂಸ್ ಮಾಡಬಹುದು, ನಮ್ಗೆ ಆಗುವಂತ ಖರ್ಚನ್ನ ನಾವು ಕಡಿಮೆ ಮಾಡಬಹುದು, ಮತ್ತೆ ಗಿಡಕ್ಕೆ ಬೇಕಾಗಿರುವಷ್ಟು ಪೋಷಕಾಂಶಗಳನ್ನ ನಾವು ಒದಗಿಸಬಹುದು, ಮತ್ತೆ ಮಣ್ಣಿನ ಫರ್ಟಿಲಿಟಿ ಅಂತ ಅದನ್ನ ಹಾಳು ಮಾಡಿದ್ರೋ ಹಂಗೆ ತಡೆಗಟ್ಟಬಹುದು. ಬ್ಲೈಂಡ್ ಆಗಿ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ನೀವು ಮಣ್ಣು ಪರೀಕ್ಷೆ ಮಾಡಿಸಿ. ಮಣ್ಣು ಪರೀಕ್ಷೆ ಮಾಡಿಸೋಕೆ ಸೂಕ್ತ ಕಾಲ ಇದೆ, ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡಿಸ್ಬೇಕು. ಯಾಕಂದ್ರೆ ಮಳೆ ಬಿದ್ದಮೇಲೆ ನಿಮ್ಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದು ಸ್ಯಾಂಪಲ್ ಹಸಿ ಇರಬಾರ್ದು, ಒಣಗಿದ ಟೈಮಲ್ಲಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ಸ್ಯಾಂಪ್ಲಿಂಗ್ಗೆ ಅತಿ ಸೂಕ್ತ ಕಾಲ. ಬಟ್ ಓನ್ಲಿ ಫಾರ್ ಬ್ಲಾಕ್ ಪೇಪರ್, ಎಲ್ಲ ತೋಟಗಾರಿಕೆ ಬೆಳೆಗಳಿಗೆ ನೀವು ಬೇಸಿಗೆ ಟೈಮಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಿಮಗೆ ರೆಕಮೆಂಡೇಶನ್ ಕೊಡ್ತಾರೆ. ಅದೇ ರೀತಿ ನೀವು ಮಾಡಬಹುದು. ಈಗ ಜನರಲ್ ರೆಕಮೆಂಡೇಶನ್ ಹೇಳಿದಂಗೆ 50-50, 140 ಗ್ರಾಂ ಪ್ರತಿ ಗಿಡಕ್ಕೆ, ಅಂದರೆ ಪ್ರತಿ ಬಳ್ಳಿಗೆ ಪ್ರತಿ ವರ್ಷಕ್ಕೆ ಇದೆ. ಇದನ್ನು ಕೂಡ ಏಜ್ ಮೇಲೆ 3 ವರ್ಷಕ್ಕಿಂತ ದೊಡ್ಡ ಬಳ್ಳಿಗಳಿಗೆ ಇಷ್ಟು ಗೊಬ್ಬರ ನೀವು ಕೊಡಬೇಕು. ಅದನ್ನು 2 ಕಂತಲ್ಲಿ ಕೊಡಬೇಕು. 1 ಮೇ ಜೂನ್ ಅಲ್ಲಿ ಕೊಡ್ತಾರೆ, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕೊಡಬೇಕು. 2 ಕಂತಲ್ಲಿ ಈ ಗೊಬ್ಬರನ ಕೊಡಬೇಕು. ಈಗ ನಿಮ್ಮ ಬಳ್ಳಿ ಹೊಸದು 1 ವರ್ಷ ಅಥವಾ 2 ವರ್ಷ, 1 ವರ್ಷ ಇತ್ತಂದ್ರೆ 1/3 ಕೊಡಬೇಕು. ಅದು 2 ವರ್ಷದ ಇತ್ತಂದ್ರೆ 1/2 ಆ ಗೊಬ್ಬರದಲ್ಲಿ ಕಟ್ ಮಾಡಿ 2 ಕಂತಲ್ಲಿ ಕೊಡಬೇಕಾಗುತ್ತೆ. ಜೊತೆಗೆ ನಿಮ್ಗೆ ಲಘು ಪೋಷಕಾಂಶಗಳ ಕೊರತೆ ಏನಾದ್ರು ಕಾಣಿಸ್ತದೆ, ಇಲ್ಲಿ ಮೋಸ್ಟ್ ಆಫ್ ಬರೋದಿಲ್ಲ, ಇನ್ ಕೇಸ್ ಬಂತು ಅಂತ ಹೇಳಿದ್ರೆ ಜಿಂಕ್ ಮತ್ತೆ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಬರಬಹುದು. ಜಿಂಕ್ ಡಿಫಿಷಿಯನ್ಸಿ ಕಾಣಿಸ್ತು ಅಂತ ಹೇಳಿದ್ರೆ ನೀವು 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಜಿಂಕ್ ಸಲ್ಫೇಟ್ ನ ಹಾಕಿ ಸಿಂಪಡಣೆ ಮಾಡಬೇಕು. 1 ಮೇ ಜೂನ್ ಅಲ್ಲಿ ಮಾಡಬಹುದು, 1 ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನೀವು ಸಿಂಪಡಣೆ ತಗೋಬಹುದು. ಹಂಗೆ ನಿಮ್ಗೆ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಬಂತು ಅಂದ್ರೆ 150 ಗ್ರಾಮ್ ಪ್ರತಿ ಬಳ್ಳಿಗೆ ನೀವು ಸಾಯಿಲ್ ಅಪ್ಲಿಕೇಶನ್ ಮಾಡಿದ್ರೆ ಸಾಕಾಗ್ತದೆ, ನಿಮ್ಗೆ ಲಘು ಪೋಷಕಾಂಶಗಳ ಕೊರತೆ ನೀಗಿಸಿದಂಗೆ ಆಗ್ತದೆ. ಮತ್ತೆ ನಿಮ್ಗೆ ಪೆಪ್ಪರ್ ಸ್ಪೆಷಲ್, ಕ್ರಾಪ್ ಸ್ಪೆಸಿಫಿಕ್ ಮೈಕ್ರೋನ್ಯೂಟ್ರಿಯಂಟ್ ಸ್ಪೆಷಲ್ ಅದು ಪೆಪ್ಪರ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದಾರೆ. ಇದರಲ್ಲಿ ಅದಕ್ಕೆ ಬೇಕಾಗಿರುವಂತಹ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಹಾಕಿರ್ತಾರೆ. ಇದನ್ನ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ನೀವು ಇದನ್ನ ಕೂಡ ಸಿಂಪಡಣೆ ಮಾಡಬಹುದು. ಇದರಿಂದ ನಿಮ್ಮ ಬೆಳೆಯ ಗುಣಮಟ್ಟನೂ ಉತ್ತಮ ಆಗುತ್ತೆ, ಇಳುವರಿನ ಕೂಡ ಜಾಸ್ತಿ ಆಗುತ್ತೆ. ಇದು ಗೊಬ್ಬರಗಳ ಬಗ್ಗೆ. ಈಗ ಅಡಿಕೆಗೆ ಅದು ಹಬ್ಬಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಅಡಿಕೆಗೂ ಕೂಡ ಒಂದು ಶಿಫಾರಸು ಮಾಡಿದಂತ ಗೊಬ್ಬರವನ್ನು ಕೊಡ್ತಾರೆ, ಇದಕ್ಕೂ ಶಿಫಾರಸು ಮಾಡಿದ ಗೊಬ್ಬರವನ್ನು ಕೊಡ್ತಾರೆ, ಎರಡನ್ನೂ ಕೊಡುದು ಅವಾಗ ಏನ್ರ ಗಮನಿಸ್ಬೇಕು ಹೇಗೆ? ಅದು ಆಕ್ಚುಲಿ ಏನಾಗುತ್ತೆ ಸರ್, ಅಡಿಕೆಗೆ ಒಂದು ರೆಕಮೆಂಡೇಶನ್ ಇರುತ್ತೆ, ಇದಕ್ಕೆ ಒಂದು ರೆಕಮೆಂಡೇಶನ್ ಇರುತ್ತೆ. ಸೊ ಅದು ಜನರಲ್ ಆಗಿ ಎರಡನ್ನ ನೋಡಿ ನಾವು ಕೊಡಬೇಕಾಗ್ತದೆ ಸರ್. 2 ಮಣ್ ಟೆಸ್ಟ್ ಮಾಡಿಸಿ ಈ ಬೆಳೆಗೆ ಎಷ್ಟು ಬೇಕು ಆ ಬೆಳೆಗೆ ಎಷ್ಟು ಬೇಕು ಅಂತ ಹೇಳಿ ನಿಮ್ಗೆ ಅದೇ ರೀತಿ ಶಿಫಾರಸು ಮಾಡ್ತಾರೆ, ಹಾಕಿ ನೀವು ಮಾಡಬಹುದು. ಯಾಕಂದ್ರೆ ಗೊಬ್ಬರ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಹೆಚ್ಚು ಆದ್ರೂ ಸಮಸ್ಯೆ ಆಗ್ತದೆ, ಕಡಿಮೆನೂ ಕೂಡ ಆಗ್ಬಾರ್ದು, ಯಾಕಂದ್ರೆ ಬೆಳವಣಿಗೆ ಕುಂಠಿತ ಆಗ್ತದೆ. ಎರಡನ್ನ ನೋಡಿ ನಾವು ಮಾಡಬಹುದು. ಸೊ ಮಣ್ಣು ಪರೀಕ್ಷೆ ಮಾಡಿಸಿ. ಇನ್ನೊಂದು ಏನಂದ್ರೆ ಇಲ್ಲಿ ಹುಳಿ ಮಣ್ಣು ಇರೋದ್ರಿಂದ ಅವಾಗವಾಗ ಸುಣ್ಣ ಹಾಕೋ ಅವಶ್ಯಕತೆ ಬೀಳ್ತದೆ. ಒಂದೊಂದು ಗಿಡಕ್ಕೆ ನೀವು 1/2 ಕೆಜಿ ಹಾಕ್ಬೇಕು. ಅದು ಯಾವ ತರ ಪಿ ಹೆಚ್ ನಿಮ್ದು ಕಡಿಮೆ ಇರಬೇಕು, ಒಂದು 5-5.5 pH ಇತ್ತಂದ್ರೆ ನಿಮ್ಗೆ ಅವಾಗ ಕೂಡ ನಿಮ್ಗೆ ಸುಣ್ಣ ಹಾಕೋ ಅವಶ್ಯಕತೆ ಬೀಳುತ್ತೆ. ಸೊ ಅದನ್ನ ಕೂಡ ನೀವು ನೋಡಿ ಒಂದು ಎಷ್ಟು ಕಡಿಮೆ ಇದೆ ಅದ್ರ ಬೇಸ್ ಮೇಲೆ ಎಷ್ಟು ಸುಣ್ಣ ಅಂತ ನಾವು ರೆಕಮೆಂಡೇಶನ್ ಮಾಡ್ತೇವೆ. 1 ವರ್ಷ ಬಿಟ್ಟು 1 ವರ್ಷ ಸುಣ್ಣನ ಕೂಡ ಹಾಕ್ಬೇಕು. ನೀರು ಎರಡು ಸಮನಾಗಿ ಬಯಸ್ತವ? ಅದು ಅಡಿಕೆಗೆ ಸ್ವಲ್ಪ ಜಾಸ್ತಿನೇ ನೀರು ಬೇಕು. ಇದಕ್ಕೆ ಹ್ಯುಮಿಡಿಟಿ ಇದ್ರೆ ಸಾಕು. ಬಹಳ ಜಾಸ್ತಿನೂ ಆದ್ರೆ ಏನಾಗುತ್ತೆ, ನೀರು ಹೆಚ್ಚಾದ ತಕ್ಷಣ ನಿಮಗೆ ಫೈಟ್ ಆಫ್ ತರ ಡಿಸೀಸ್ ಜಾಸ್ತಿ ಆಗುತ್ತೆ. ಕೊಳೆ ರೋಗ ಅಂತ ಹೇಳ್ತಾರೆ, ಅಥವಾ ನಿಮ್ಗೆ ಸೊರಗು ರೋಗ ಅಂತ ಹೇಳ್ತೀವಿ, ಫಿಸೇರಿಯಂ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಫೈಟ್ ಆಫ್ ತರ ಫುಟ್ ರಾಟ್ ಬರುವಂತ ಸಮಸ್ಯೆ ಇರುತ್ತೆ. ಸೊ ಬೇಸಿಗೆಯಲ್ಲಿ ಮತ್ತೆ ಮಳೆಗಾಲದಲ್ಲಿ ನೀವು ನೋಡ್ಕೋಬೇಕು. ಮತ್ತೆ ನೀರು ಜಾಸ್ತಿ ನಿಲ್ಲುವಂತ ಪ್ರದೇಶಗಳು ಆಗಿರ್ಬಾರ್ದು. ಇದಕ್ಕೆ ಸ್ವಲ್ಪ ಇಳಿಜಾರು ಪ್ರದೇಶಗಳನ್ನ ನಾವು ಆಯ್ಕೆ ಮಾಡಬೇಕು. ಅದನ್ನ ಹೇಳೋಕೆ ಮರ್ತೆ, ನಾವು ಸ್ಥಳ ಆಯ್ಕೆ ಮಾಡ್ಬೇಕಾದ್ರೆ ಇಳಿಜಾರಲ್ಲಿ ಇರಬೇಕು. ಮತ್ತೆ ನಾರ್ತ್ ವೆಸ್ಟ್ ಅಂದ್ರೆ ಉತ್ತರ ಪೂರ್ವಮುಖವಾಗಿ ನಾವು ಜಾಗನ ಆಯ್ಕೆ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಬೇಸಿಗೆಯಲ್ಲಿ ಹೆಚ್ಚು ಇದಕ್ಕೆ ಬಳ್ಳಿಗೆ ಡ್ಯಾಮೇಜ್ ಆಗೋದಿಲ್ಲ. ಈ ತರ ಸ್ಥಳ ಆಯ್ಕೆ ಮಾಡಬೇಕು, ಸ್ವಲ್ಪ ಇಳಿಜಲ ಇರಬೇಕು. ಯಾಕಂದ್ರೆ ನೀರ್ ನಿಲ್ಬಾರ್ದು ಯಾವ್ದೇ ಬೆಳೆಗಾದ್ರೂ, ನೀರ್ ನಿಂತ್ರೆ ನಿಮ್ಗೆ ರೋಗಗಳು 100% ಉಲ್ಬಣ ಆಗ್ತದೆ ಸರ್. ಇಲ್ಲಿ ಕಸಿ ಕಟ್ಟಿದಂತ ಸಸಿಗಳನ್ನ ಹಿಪ್ಲಿಗೆ ಕಸಿ ಕಟ್ತಾರೆ, ಹಿಪ್ಲಿಗೆ ಏನೋ ಅಂತ ರೋಗ ಬರಲ್ಲ, ಸರುಗು ರೋಗ ಬರಲ್ಲ, ಕೊಳೆ ರೋಗ ಬರಲ್ಲ. ಹಾಗಾಗಿ ಅಂತ ಬೆಳೆಗೆ ಕಸಿ ಕಟ್ಟಿದಂತ ಬೆಳೆಗಳನ್ನ ನಾವು ಉತ್ಕೃಷ್ಟವಾಗಿ ಬೆಳೆಯನ್ನ ಬೆಳೆ ಮಾಡಬಹುದು. ಕಸಿ ಕಟ್ಟಿದ ಸಸಿಗಳನ್ನ ಆಯ್ಕೆ ಮಾಡಬಹುದು. ಯಾಕಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಅದೇ, ನಾವು ಬೇರು ಸಸ್ಯ ಏನಿರುತ್ತೆ ಅದು ರೋಗ ನಿರೋಧಕ ಶಕ್ತಿ ಇರುವಂತದನ್ನ ನಾವು ಆಯ್ಕೆ ಮಾಡಿರ್ತೇವೆ. ಸೊ ನಮ್ಗೆ ಬೇರು ಸಸಿ ರೋಗ ನಿರೋಧಕ ಇತ್ತಂದ್ರೆ ನಿಮ್ ಬಳ್ಳಿಗೆ ಬರುವಂತ ರೋಗಗಳು ಕಡಿಮೆ ಇರ್ತವೆ, ಮೇಲೆ ನಿಮ್ಗೆ ಸಯನಿಗೆ ರೋಗ ಜಾಸ್ತಿ ಬರೋದಿಲ್ಲ. ಇದು ಕೂಡ ನಿಮ್ಗೆ 50 ರುಪೀಸ್ಗೆ ಪರ್ ಪ್ಲಾಂಟ್ ಅವೈಲೇಬಲ್ ಇದೆ. ಬಟ್ ನಮ್ಮಲ್ಲಿ ಇಲ್ಲ ಸದ್ಯಕ್ಕೆ, ನಿಮ್ಗೆ ಕುಮಟಾ ಭಾಗದಲ್ಲಿ ಸಿಗ್ತದೆ, ಕಸಿ ಕಟ್ಟಿದ ಸಸಿಗಳು ಸಿಗ್ತವೆ, ಅದನ್ನು ಕೂಡ ನೀವು ಟ್ರೈ ಮಾಡಬಹುದು. ಮುಖ್ಯವಾಗಿ ಇದ್ರಲ್ಲಿ ಬರೋದೇ ಆ ಸೊರಗ ರೋಗ, ಅದನ್ನ ತಡೆಗಟ್ಟಲಿಕ್ಕೆ ನಾವು ಇದು ಬೇರೆ ಬೇರೆ ವಿಧಾನಗಳನ್ನ ಮಾಡ್ತಾ ಇದೀವಿ ಅಷ್ಟೇ. ಸೊರಗ ರೋಗ ತಡೆಯಲಿಕ್ಕೋಸ್ಕರ ಕಸಿ ಕಟ್ಟಿದ ಸಸಿಗಳನ್ನ ಬಳಕೆ ಮಾಡಬೇಕು. ಅಲ್ಲಿ ಕಸಿ ಕಟ್ಟಿದ್ದು ಕಸಿ ಕಟ್ಟಲಾರದ್ದು ಬೆಳೆ ಉತ್ಪನ್ನ ಅದರ ಗುಣಮಟ್ಟ ಅಥವಾ ಅದರ ಕ್ವಾಂಟಿಟಿ ಅಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಏನಂದ್ರೆ ಸರ್, ಕಸಿ ಕಟ್ಟಿದ ಸಸಿ ಇಳುವರಿ ಬೇಗ ಬರುತ್ತೆ. ಈಗ ನಾವು ಹಾಗೆ ಡೈರೆಕ್ಟ್ ಬಳ್ಳಿಯಿಂದ ಮಾಡಿದ್ರೆ ಅದು 3-4 ವರ್ಷ ಹಿಂಗೆ ಹೋಗುತ್ತೆ. ಮತ್ತೆ ನಿಮ್ಗೆ ಎಕನಾಮಿಕ್ ಇಲ್ಲ ಅಂತ ಏನ್ ಹೇಳ್ತೀವಿ, ಅದು 7-8 ವರ್ಷ ತಗೊಳುತ್ತೆ. ಬಟ್ ಕಸಿ ಕಟ್ಟಿದ ಗಿಡಗಳು ಬೇಗ ಇಳುವರಿ ಸ್ಟಾರ್ಟ್ ಮಾಡುತ್ತೆ. ಈಗ ಹೊಸ ಮೆಥಡ್ ಕೂಡ ಬಂದಿದೆ, ಬುಷ್ ಪೇಪರ್ ಅಂತ ಹೇಳಿ, ನಿಮ್ಗೆ ಗೊತ್ತಿರಬಹುದು ಬುಷ್ ಪೇಪರ್ ಅಂತ ಏನ್ ಹೇಳ್ತೀವಿ. ಅದು ಕೂಡ ಏನಾಗುತ್ತೆ, ಅದು ಇಯರ್ ರೌಂಡ್ ನಮ್ಗೆ ಪ್ರೊಡಕ್ಷನ್ ಇರುತ್ತೆ. ಇದರಲ್ಲಿ ನಿಮ್ಗೆ ಜಾಗ ಜಾಸ್ತಿ ಇರೋದಿಲ್ಲ, ನೀವು ಪಾಟ್ ಅಲ್ಲಿ ಕೂಡ ಬೆಳ್ಕೋಬಹುದು, ನಿಮ್ಗೆ ಬೆಳೆಯಕ್ಕೆ ಇಂಟ್ರೆಸ್ಟ್ ಇರುತ್ತೆ, ನೀವು ನಿಮ್ ಟೆರೆಸ್ ಗಾರ್ಡನ್ ಕೂಡ ಇಟ್ಕೊಂಡು ಅದನ್ನ ಬೆಳಿಬಹುದು. ವರ್ಷ ಪೂರ್ತಿ ನಿಮ್ಗೆ ಇಳುವರಿ ಕೊಡುತ್ತೆ, ಅದು ಕೂಡ ಮೆಥಡ್ ಚೆನ್ನಾಗಿದೆ. ಅದರಲ್ಲೂ ನೀವು ಆರಾಮಾಗಿ ಇಳುವರಿನ ತಕ್ಕೋಬಹುದು. ಎರಡು ಇಕ್ವಲ್ ಇರ್ತಾ ಇಳುವರಿ ಇದು ಬುಷ್ ಪೇಪರ್ ಸರ್ ಹೈಟ್ ಹೋಗೋದಿಲ್ಲ, ಇದು ಇಳುವರಿ ಆಲ್ಮೋಸ್ಟ್ ಬರ್ತಾ ಇದೆ ಸರ್. ಬುಷ್ ಪೇಪರ್ ಅಲ್ಲೂ ಚೆನ್ನಾಗಿದೆ ಇಳುವರಿ. ಈಗ ಆಲ್ರೆಡಿ ನಾವು ಕಟಿಂಗ್ ಮಾಡಿ ಹಚ್ಚಿದೀವಿ, 1 ಇಯರ್ ಆಗಿಲ್ಲ, ಆಲ್ರೆಡಿ ಈಗ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ. ಈಲ್ಡ್ ಚೆನ್ನಾಗಿದೆ ಬುಷ್ ಪೇಪರ್ ಅಲ್ಲಿ. ಸೊರಗು ರೋಗ ಬಂದು ನಾವು 60 ಬಳ್ಳಿ ಹಾಕಿದ್ವಿ, 30 ಬಳ್ಳಿ ಅದಾವ ನೋಡ್ರಿ, 10 ಬಳ್ಳಿ ಅದಾವ ನೋಡ್ರಿ ಅಂತಾರೆ. ಅಲ್ಲಿ ಏನಾದ್ರೂ ಮತ್ತೆ ಹೊಸದಾಗಿ ನಾವು ಹಾಕ್ಬೇಕಂದ್ರೆ ಕಾಳಜಿ ವಹಿಸಬೇಕ? ವಹಿಸಬೇಕಾಗುತ್ತೆ. ಮಣ್ಣು ಸ್ವಲ್ಪ, ನೀವು ಸೋಲರೈಸೇಷನ್ ಅಂತ ಹೇಳ್ತೀವಿ, ಮಣ್ಣನ್ನ ಬಿಸಿಲಿಗೆ ಒಡ್ಡುವಂಥದ್ದು, ಮತ್ತೆ ಅದನ್ನ ಡ್ರೆಂಚಿಂಗ್ ಮಾಡುವಂಥದ್ದು, COC ಅಥವಾ ಕೆಮಿಕಲ್ ಸಿಗುತ್ತೆ ನಿಮಗೆ, ಬ್ಲೈಟ್ಯಾಕ್ಸ್ ಅಂತ ಹೇಳಿ. ಅದರಿಂದ ಮಣ್ಣನ್ನ ಏನು ಡ್ರೆಂಚಿಂಗ್ ಅಂತ ಹೇಳ್ತೀವಿ, ಅಂದ್ರೆ ನೀರ್ ಜೊತೆಗೆ ಕೆಮಿಕಲ್ ಹಾಕಿ ಅದನ್ನ ಹಸಿ ಮಾಡುವಂಥದ್ದು. ಅದನ್ನೆಲ್ಲ ನೀವು ಮಾಡ್ಕೊಂಡ್ರೆ ಆಮೇಲೆ ಗಿಡಗಳನ್ನ ನೆಡಬಹುದು. ಚೆನ್ನಾಗಿ ಬಿಸಿಲಿಗೆ ಒಡ್ಬೇಕು, ಯಾಕಂದ್ರೆ ರೋಗಾಣುಗಳು ಮಣ್ಣಿನಲ್ಲಿ ಉಲ್ಬಣ ಇರ್ತವೆ. ಆ ಮಣ್ಣಿನಿಂದ ಅದು ಸಾಯ್ಬೇಕು ಅಂದ್ರೆ ಸಾಯಿಲ್ ಸೋಲರೈಸೇಷನ್ ಅಂತ ಹೇಳ್ತಾರೆ. ಸಾಯಿಲ್ನ ಸ್ಟರ್ಲೈಸ್ ಮಾಡ್ಲಿಕ್ಕೋಸ್ಕರ ಸೋಲರೈಸೇಷನ್ ಮಾಡ್ತೀವಿ. ಅದೇ ಬಿಟ್ಟರೆ ನೀವು ಕೆಮಿಕಲ್ ಇಂದ ಡ್ರೆಂಚ್ ಮಾಡಬೇಕು. ಈವನ್ ನೀವು ನರ್ಸರಿಯಿಂದ ಸಸಿಗಳು ತಂದಾಗೂ ಅಷ್ಟೇ, ಆ ನರ್ಸರಿ ಸಸಿಗಳು ಏನಿದಾವ, ಒಳ್ಳೆ ಗುಣಮಟ್ಟದಿದಾವ, ಎಲ್ಲಿಂದ ಮಾಡಿದ್ದಾರೆ, ರೋಗ ಮುಕ್ತ ಬಳ್ಳಿಯಿಂದ ತಗೊಂಡಿದ್ದಾರೆ, ಅದನ್ನ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ತಂದ್ಮೇಲೆ ಪ್ಲಾಂಟಿಂಗ್ ಮಾಡೋಕ್ಕಿಂತ ಮುಂಚೆನೂ ಕೂಡ ನರ್ಸರಿಯಲ್ಲೂ ಕೂಡ ಅದನ್ನ ಡ್ರೆಂಚಿಂಗ್ ಮಾಡ್ತಾರೆ. COCಯಿಂದ ನಾವು ಡ್ರೆಂಚ್ ಮಾಡಬೇಕು. ಮತ್ತೆ ಈಗ ಮೇ ಜೂನ್ ಈ ಟೈಮಲ್ಲಿ ಫಸ್ಟೇ ನೀವು ಒಂದು ಪ್ರಿಕಾಷನರಿ ಸ್ಪ್ರೇ ಅಂತ ಹೇಳ್ಬಿಟ್ಟು ಬೋಡೋ ಮಿಕ್ಸರ್ ಸ್ಪ್ರೇ ತಗೋಬೇಕು. ಬೋಡೋ ದ್ರಾವಣದಿಂದ ಸಿಂಪರಣೆ ತಗೋಬೇಕು. ಅದಾದ್ಮೇಲೆ ಆಲ್ಟರ್ನೇಟಿವ್ ಆಗಿ ನೀವು COCನ ಡ್ರೆಂಚ್ ಮಾಡಬೇಕು. ನೀವು ಥ್ರೈಸ್ ತಗೋಬೇಕು, ಆಕ್ಚುಲಿ ಸೀಸನ್ ಅಲ್ಲಿ ಥ್ರೈಸ್ ತಗೋಬೇಕು. ಒಂದ್ಸಲ ನೀವು ಮೇ ಜೂನ್ ಅಲ್ಲಿ ತಗೊಂತೀನಿ, ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅಲ್ಲಿ ನಾವು ಇದನ್ನ ತಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಹೆಚ್ಚಾಗಿ ಅದೇ ರೋಗ ಬರೋದ್ರಿಂದ ಈವನ್ ಕೆಮಿಕಲ್ಸ್ ಕೂಡ ಅವೇ ಇದೆ. ಅದನ್ನ ಬಿಟ್ಟರೆ ನೀವು ರೆಡೋಮಿಲೆಮ್ಸಿಡ್ ಅಂತ ಸಿಗುತ್ತೆ ನಿಮ್ಗೆ, ಮೆಟಲಾಕ್ಸಿ ಮತ್ತೆ ಮ್ಯಾನ್ಕೋಸೆಬ್, ಇದರ ಕಾಂಬಿನೇಷನ್ ಕೆಮಿಕಲ್. ಇದು ಕೂಡ 1.25 ಗ್ರಾಮ್ನಷ್ಟು ಪ್ರತಿ ಲೀಟರ್ ನೀರಿಗೆ 4-5 ಲೀಟರ್ ನೀವು ಬಳ್ಳಿಗೆ ತೊಯ್ಬೇಕಾಗುತ್ತೆ. ಈವನ್ ಅದನ್ನ ಸ್ಪ್ರೇ ಕೂಡ ಮಾಡಬಹುದು. ಇದೇ ನಾವು ಅದನ್ನ ಮೇಂಟೈನ್ ಮಾಡ್ಲಿಕ್ಕಿರುವಂತಹ ಔಷಧಿಗಳು. ಆರ್ಗ್ಯಾನಿಕ್ ಆಗಿ ಕೂಡ ಇದನ್ನ ಮೇಂಟೈನ್ ಮಾಡಬಹುದು. ನಾ ಹೇಳದ್ನಲ್ಲ, ಟ್ರೈಕೋಡರ್ಮನ ಬಳಕೆ ಮಾಡಬೇಕು. ಟ್ರೈಕೋಡರ್ಮನ ಕೂಡ ನಾವು ವರ್ಷದಲ್ಲಿ 2 ಟೈಮ್ಸ್ ಹಾಕ್ಬೋದು. ಒಂದು ನಾವು ಜೂನ್ ತಿಂಗಳಲ್ಲಿ ಹಾಕ್ತೀವಿ, ಮತ್ತೆ ಕೂಡ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹಾಕ್ಬೋದು. ಆಗಸ್ಟ್ ಸೆಪ್ಟೆಂಬರ್ ನೀವು ಹಸಿರಿಲೆ ಗೊಬ್ಬರಗಳನ್ನ ಕೂಡ ಈ ಬೆಳೆಗೆ ಕೊಡಬಹುದು. ಇದನ್ನ ಆರ್ಗ್ಯಾನಿಕ್ ಆಗಿ ಕೂಡ ಬೆಳಿಬಹುದು. ಬಸಿಗಾಲುವೆ ಮಹತ್ವ ಇದೆಯಾ ಇಲ್ಲಿ? ಬಸಿಗಾಲುವೆ ಮಹತ್ವ ಬಹಳ ಇದೆ. ಯಾಕಂದ್ರೆ ನೀವು ವಾಟರ್ ಸ್ಟಾಗ್ನೇಷನ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ರೋಗ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸರ್, ಸೊರಗು ರೋಗ ಬರುತ್ತೆ. ಸೊ ನೀರನ್ನ ಯಾವುದೇ ಕಾರಣಕ್ಕೂ ನಿಲ್ಲುವಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನೀರ್ ಬೇಕು ಅದಕ್ಕೆ, ಬಟ್ ಜಾಸ್ತಿ ಆಗ್ಬಾರ್ದು. ಇದೊಂದು ಕಾನ್ಸೆಪ್ಟ್. ಸೊ ಹಾಗಾಗಿ ಬಸಿಗಾಲುವೆ, ಇಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಬಸಿಗಾಲುವೆಗಳು ಬೇಕೇ ಬೇಕು. ಬರೀ ಇವು ಎರಡೇ ಬೆಳೆ ಅಲ್ಲ, ಬಹು ಬೆಳೆಯನ್ನ ಬೆಳೀತಾರೆ. ಮಧ್ಯೆ ಬಾಳೆ ಹಾಕ್ತಾರೆ, ಕೋಕೋ ಹಾಕ್ತಾರೆ, ಅಥವಾ ತರಕಾರಿ ಬೆಳೀತಾರೆ, ಬಳ್ಳಿ ತರಕಾರಿ ಬೆಳೀತಾರೆ. ಹಿಂಗೆಲ್ಲ ಬೆಳೆಯುವಾಗ ಹೆಚ್ಚಿನ ಕಾಳಜಿ ಬೇಕಾಗುತ್ತೆ. ಎಲ್ಲ ಬೆಳೆಗೂ ಕಾಳಜಿ ಬೇಕೇ ಆಗುತ್ತೆ ಸರ್. ಎಲ್ಲದಕ್ಕೂ ಬೇಕು, ಇದಕ್ಕೂ ಕೂಡ ಬೇಕು. ಏನಂದ್ರೆ ನೆರಳು ಬೇಕು, ಹೌದು, ಜಾಸ್ತಿನೂ ಆಗ್ಬಾರ್ದು. ಈಗ ನೀವು ಕೊಕ್ಕೋ ಹಾಕ್ತೀರ ಅಂತ ಹೇಳಿದ್ರೆ, ಬೇರೆ ಮಲ್ಟಿಪಲ್ ಕ್ರಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಅದರಿಂದ ಶೇಡ್ ಇದಕ್ಕೆ ಜಾಸ್ತಿ ಎಫೆಕ್ಟ್ ಕೂಡ ಆಗ್ಬಾರ್ದು. ಅದನ್ನ ನಾವು ಕಾಳಜಿ ವಹಿಸ್ಕೋಬೇಕಾಗುತ್ತೆ. ಮತ್ತೆ ಕೆಲವೊಂದ್ಸಲ ಏನಾಗುತ್ತೆ, ಅದಕ್ಕೆ ಬಂದಂತ ರೋಗಗಳು ಇದಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ. ನಾವು ಸ್ವಲ್ಪ ಕಾಳಜಿನ ವಹಿಸಲೇಬೇಕಾಗ್ತದೆ. ಮತ್ತೆ ಪ್ರತಿ ವರ್ಷ ಬಳ್ಳಿ ಇಳಿಸುವುದು ಅಂತ ಹೇಳ್ತಾರೆ, ತೀರ ಎತ್ತರಕ್ಕೆ ಹೋದ್ರೆ ಹಾರ್ವೆಸ್ಟ್ ಮಾಡೋದು ಅಂದ್ರೆ ಕಟಾವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದು ಆಕ್ಚುಲಿ ಕೇರಳದಲ್ಲಿ ಆ ಸಿಸ್ಟಮ್ ಇಲ್ಲ, ಬಟ್ ಕರ್ನಾಟಕದಲ್ಲಿ ಫಾಲೋ ಮಾಡ್ತಾರೆ. ಬಳ್ಳಿ ಇಳಿಸ್ಬಿಟ್ಟು ಮತ್ತೆ ಅದು ಮಣ್ಣಿನೊಳಗೆ ಮಾಡಿ ಮಾಡಬಹುದು, ಅದು ಕೂಡ ಮಾಡ್ತಾರೆ. ಇಲ್ಲಿಗೆ ನಡೆಯುತ್ತೆ, ಬಟ್ ಕೇರಳದಲ್ಲಿ ಅದನ್ನ ಬ್ಯಾನ್ ಮಾಡಿದ್ದಾರೆ ಸರ್. ಬೇಕಾಗಿಲ್ಲ ಅಂತ ಅಷ್ಟು. ಮತ್ತೆ ಹಾರ್ವೆಸ್ಟ್ ಮಾಡುವಾಗ ಅಂದ್ರೆ ಕಟಾವ್ ಮಾಡ್ತೀವಲ್ಲ, ಕೆಲವಷ್ಟು ಇನ್ನು ಹಣ್ಣಾಗಿರಲ್ಲ, ಅವಾಗ ಕಟಾವ್ ಮಾಡ್ತಿರ್ತಾರೆ. ಒಂದು ಗೊಂಚಲದೊಳಗೆ ಒಂದು 10-15-20 ಹಣ್ಣಾಗಿರ್ತವು, ಇಡೀ ಗೊಂದಲ ಕಟಾವ್ ಮಾಡ್ತಾರೆ. ಆಕ್ಚುಲಿ ಅದು ಏನಾಗುತ್ತೆ ಸರ್, ನಿಮ್ಮ ಒಂದು ಏನಂಗೋನೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಅದು ನಮ್ಮ ಪ್ರಕಾರ ಅದರಲ್ಲಿ ರೆಕಮೆಂಡೇಶನ್ ಏನು, ಕೆಳಗಡೆಯಿಂದ ಒಂದ್ 2-3 ಕಾಯಿಗಳು ಹಣ್ಣಾಯ್ತಂದ್ರೆ, ಮೆಚೂರ್ ಆಗಿತ್ತಂದ್ರೆ, ಕೆಳಗಡೆಯಿಂದ ಒಂದ್ 2 ಕಲರ್ ಚೇಂಜ್ ಆಗ್ತವೆ, ರೆಡ್ ಅಥವಾ ಗ್ರೀನ್ ಇಂದ ರೆಡ್ ಕಟ್ಟರ್ನ್ ಆಗುತ್ತೆ. ದಟ್ ಈಸ್ ದ ರೈಟ್ ಟೈಮ್ ಫಾರ್ ಹಾರ್ವೆಸ್ಟ್. ಅವಾಗಲೇ ನಾವು ಹಾರ್ವೆಸ್ಟ್ ಮಾಡಿ ಅದನ್ನ ನಾವು ಬಿಸಿಲಲ್ಲಿ ಒಣಗಿಸಿ ನೆಕ್ಸ್ಟ್ ಅದು ಗ್ರೇಡಿಂಗ್ ಪ್ರೊಸೆಸ್ ಆಗ್ತದೆ. ಹಂಗೆ ಇರೋದು ಕಟ್ ಮಾಡ್ಬೇಕಾಗುತ್ತೆ. ಅದು ಇಡೀ ಗೊನೆ ಕಟ್ ಮಾಡ್ತಾರೆ ಸರ್. ಆಕ್ಚುಲಿ ಇಡೀ ಫುಲ್ ಒಣಗೋ ತನಕ ನಾವು ಕಾಯೋದಿಲ್ಲ, ಕೆಳಗಡೆ ಒಂದೆರಡು ಕಾಯಿ ಕಲರ್ ಚೇಂಜ್ ಆಗುತ್ತೆ, ರೆಡ್ ಇಟ್ ಅನ್ನೋ ಮೆಚುರಿಟಿ ಇಂಡೈಸಸ್. ಅದು ಆ ಬೆಳೆದ ಅದು ಮೆಚೂರ್ ಆಗಿದೆ ಅಂತ ಇಂಡಿಕೇಶನ್ ಕೊಡುತ್ತೆ, ಬೆಳೆನೇ ಇಂಡಿಕೇಶನ್ ಕೊಡುತ್ತೆ. ಮಾಗಿದೆ ಅಂತ ಹೇಳಿ, ಕರೆಕ್ಟ್, ಮಾಗಿದೆ ಅಂತ ಹೇಳಿ ನಮ್ಗೆ ಗಿಡನೇ ಇಂಡಿಕೇಶನ್ ಕೊಡ್ತವೆ. ಒಂದೆರಡು ಕಾಯಿ ಕಲರ್ ಚೇಂಜ್ ಆಯ್ತು, ರೆಡ್ ಕಲರ್ ಆಯ್ತು ಅಂದ್ರೆ ನಾವು ಅದನ್ನ ಕಟಾವ್ ಮಾಡಬಹುದು, ನಿಮ್ಗೆ ಗೊತ್ತಾಗುತ್ತೆ ಅದು. ಹಾಗಾಗಿ ಅತ್ಯಂತ ಲಾಭದಾಯಕ ಬೆಳೆ. ಎಷ್ಟು ರೈತರು ನಾವು ಕೂಡ ಭೇಟಿಯಾದಾಗ ಅಡಿಕೆಗಿಂತ ಹೆಚ್ಚು ಅವರು ಗಮನ ಕೊಡ್ತಾ ಇರೋದು ಈ ಕಾಳುಮೆಣಸಿಗೆ. ಅಡಿಕೆ ನಮಗೆ 3 ಲಕ್ಷ ಕೊಟ್ಟರೆ ಕಾಳುಮೆಣಸು 8 ಲಕ್ಷ ಕೊಟ್ಟಿದೆ. ಹೌದು ಸರ್, ಯಾಕಂದ್ರೆ ಕಾಳುಮೆಣಸು ರೇಟ್ ಚೆನ್ನಾಗಿದೆ, ಹಂಗಾಗಿ ನಿಮ್ಗೆ ಇಳುವರಿ ಒಂದು ಬಳ್ಳಿಯಿಂದ ಕಮ್ಮಿ ಅಂದ್ರು 2-3 ಕೆಜಿ ಬಂತು, ಮಿನಿಮಮ್ ಬಂತು ಅಂದ್ರು, ಅದು ಒಂಥರ ಬಂಪರ್ ಅಂತ ಹೇಳ್ಬೋದು. ಆ ಬಳ್ಳಿ ಕೆಪಾಸಿಟಿ ಕೂಡ ಇರುತ್ತದೆ ಬಿಡಿ, 2.5-3 kg ಆ ವೆರೈಟಿ ಪನೀರ್ ವೆರೈಟಿ ಇರ್ಬೋದು, 3 kg ಪ್ರತಿ ಬಳ್ಳಿ ನಿಮ್ಗೆ ಇಳುವರಿ ಬರುತ್ತೆ, ಮತ್ತೆ ಪ್ರತಿ ವರ್ಷ ಇಳುವರಿ ಬರೋದ್ರಿಂದ ಇದು ಲಾಭದಾಯಕ ಬೆಳೆನೆ. ಬೆಳೆ ಬಗ್ಗೆ ಅಷ್ಟೇ ಇವತ್ತು ನಾವು ಡಾಕ್ಟರ್ ಹೀನಾ ಅವರಿಂದ ಮಾಹಿತಿ ಪಡ್ಕೊಂಡಂಗಾಯ್ತು ಅಂದ್ರೆ ಒಂದು ಬೇಸಾಯ ಪದ್ಧತಿ, ಮತ್ತೆ ಆ ನಂತರ ಕಟಾವು ನಂತರ ಮೌಲ್ಯವರ್ಧನೆ ನಂತರ ಸಂಗ್ರಹ, ಮಾರಾಟ, ಪ್ಯಾಕಿಂಗು, ಗ್ರೇಡಿಂಗು ಎಲ್ಲನೂ ಇರುತ್ತೆ. ಮುಂದಿನ ಸರಿ ಮಾತಾಡೋಣ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ಹೀನಾ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕಾಳುಮೆಣಸು ಬೇಸಾಯ ಕ್ರಮಗಳು. ಶಿರಸಿ ICAR ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕೆ ವಿಭಾಗ ವಿಜ್ಞಾನಿ ಹೀನಾ MS ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. ರೈತ ಬಾಂಧವರೇ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯವು ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಇದರಿಂದಾದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭಗಳ ಕುರಿತಾಗಿ ಈ 3 ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿಗಳು, 5,000 ರೂಪಾಯಿಗಳು ಹಾಗೂ 3,000 ರೂಪಾಯಿಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು 8 July ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovativeindia.mygov.in/. ಮಣ್ಣಿನ ಫಲವತ್ತತೆಯೇ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ. ಡಾಕ್ಟರ್ ವಿ ಗೋಪಾಲದಾಸರ್ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಗೋಪಾಲ್ ವಿ ದಾಸರ್ ಅವರಿದ್ದಾರೆ. ಈ ಮಣ್ಣಿನಲ್ಲಿ ಫಲವತ್ತತೆ ಬಹಳ ಮುಖ್ಯ ಅಂದ್ರೆ ಎಲ್ಲ ಮಣ್ಣಿನಲ್ಲಿ ಎಲ್ಲ ತರಹದ ಪೋಷಕಾಂಶಗಳು ಇರುವುದಿಲ್ಲ. ಕೆಲವು ಮಣ್ಣಿನಲ್ಲಿ ಹೆಚ್ಚಾಗಿರುತ್ತೆ, ಕೆಲವು ಮಣ್ಣಿನಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದಿಷ್ಟು ಮಣ್ಣಿನಲ್ಲಿ ಸಮತೋಲನವಾಗಿರುತ್ತೆ. ಈ ಪೋಷಕಾಂಶಗಳು ಎಷ್ಟು ಪ್ರಮುಖವಾಗಿ ಬೇಕಾಗುತ್ತೆ, ಇವುಗಳನ್ನು ನಿರ್ವಹಣೆ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ಹೇಗೆ ಅನುಕೂಲ ಆಗುತ್ತೆ, ಈ ನಿಟ್ಟಿನೊಳಗೆ ನಾವು ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ಗೋಪಾಲ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಗೋಪಾಲ್ ದಾಸ್. ನಮಸ್ಕಾರ. ಈಗ ಮಣ್ಣಿನ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು, ಅದು ನಮ್ಮ ಬೆಳೆಗಳಿಗೆ ಅನುಕೂಲ ಆಗುತ್ತೆ, ಇಂತಿಂಥ ಬೆಳೆಗಳಿಗೆ ಹಿಂಗಿಂಗೆ ನಿರ್ವಹಣೆ ಮಾಡಬೇಕು, ಏನದು, ಹೇಗೆ ಮಾಡಬೇಕು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ? ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಕೇವಲ ಒಂದೇ ಒಂದು ಮೂಲದಿಂದ ಬಂದಂಥದ್ದು ಅಲ್ಲ, ಎಲ್ಲ ರೀತಿ ಮೂಲಗಳಿಂದ ಇದು ರಾಸಾಯನಿಕವಾಗಿ ಅಥವಾ ಜೈವಿಕವಾಗಿ ಅಥವಾ ವಾತಾವರಣದಲ್ಲಿ ಸಿಗುವಂಥ ಎಲ್ಲ ಮೂಲಗಳಿಂದ ಬರುವಂಥ ತ್ಯಾಜ್ಯಗಳಿಂದ ಉತ್ಪಾದಿಸಲ್ಪಟ್ಟಂಥ ಪೋಷಕಗಳು ದೊರೆತವೆ, ಅವಕ್ಕೆ ನಾವು ಸಮಗ್ರ ಪೋಷಕಾಂಶಗಳ ಅಂತ ಕರಿತೀವಿ. ನಾವು ನೀರು, ಗಾಳಿ ಮತ್ತು ಮಣ್ಣು ಮತ್ತೆ ನಾವು ಹಾಕ್ತಕ್ಕಂಥ ಅನೇಕ ಕೃಷಿ ತ್ಯಾಜ್ಯ ಅಥವಾ ಸಾವಯವ ತ್ಯಾಜ್ಯಗಳ ಮೂಲಕ ಕೂಡ ಇಂಥ ಪೋಷಕಾಂಶಗಳು ದೊರೀತವು ಅಂತ ಹೇಳ್ತಾ ಇದ್ದಾರೆ. ಈ ಯಾವ್ಯಾವ ಅಂಶಗಳು ಎಲ್ಲೆಲ್ಲಿಂದ ದೊರೀತವು, ಏನೇ ನಾವು ಸ್ವಲ್ಪ ಹೇಳ್ತೀರಿ? ಈಗ ಅಂಶಗಳು ಯಾವ್ಯಾವ ಅಂದ್ರೆ, ಬೆಳೆಗೆ ಬೇಕಾಗುವಂಥ ಪೋಷಕಾಂಶಗಳು ಒದಗಿಸಲು ನಾವು ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಅವಲಂಬಿಸಿದ್ದೇವೆ. ಆದರೆ ನಿರಂತರ ಇಳುವರಿ ಮತ್ತು ಮಣ್ಣಿನ ಫಲವತ್ತತೆ ದೃಷ್ಟಿಯಿಂದ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅನುಸರಿಸುವುದು ಸೂಕ್ತ. ಅಂದರೆ ಸಸ್ಯಗಳಿಗೆ ಬೇಕಾದ ಪೋಷಕಾಂಶಗಳು ವಿವಿಧ ಮೂಲಗಳಿಂದ ಬಂದಂತಹ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಸಾವಯವ ಗೊಬ್ಬರಗಳ, ಅದರಲ್ಲಿ ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಕೋಳಿ ಗೊಬ್ಬರ, ಎರೆಹುಳು ಗೊಬ್ಬರ ಮತ್ತು ಇದಲ್ಲದೆ ಹಸಿರೆಲೆ ಗೊಬ್ಬರಗಳು ಮತ್ತು ಜೈವಿಕ ಗೊಬ್ಬರಗಳು ಮೂಲಕ ಒದಗಿಸಬೇಕಾಗುತ್ತದೆ. ಹಾಗಾಗಿ ನಾವು ಕೃತಕವಾಗಿ ಕೊಡುವಂತಹ ಗೊಬ್ಬರಗಳು ಹೇಳಿದ್ರೆ ಅಂದ್ರೆ ಪೋಷಕಾಂಶಗಳು ಮತ್ತೆ ಕೆಲವೊಂದಿಷ್ಟು ವಾತಾವರಣದಿಂದ ಬರ್ತಾವು ಅಂತೇಳಿ, ಅಂದ್ರೆ ನೀರು ಅಥವಾ ಕಾರ್ಬನ್ ಅಂತೇಳಿ ಹೇಳ್ತೀವಿ, ಗಾಳಿ ಮೂಲಕ ಹೈಡ್ರೋಜನ್ ಅಂತೀವಿ, ಇವು ಕೂಡ ಸಿಗ್ತಾವಲ್ಲ? ಹೌದು, ಅವು ಕೂಡ ಸಿಗ್ತಾವು. ಆದ್ರೆ ಅವು ನೈಸರ್ಗಿಕವಾಗಿ ಅಂತ ಸಿಗುವಂತವು ಅದು ವಾತಾವರಣದಲ್ಲಿ ಇದ್ದೇ ಇರುತ್ತೆ. ಇದಲ್ಲದೆ ನಾವು ಸಾವಯವ ಮುಖಾಂತರ ಒದಗಿಸಲ್ಪಡುವಂತಹ ಪೋಷಕಾಂಶಗಳು ಅತಿ ಮುಖ್ಯವಾಗಿವೆ. ಈಗ ವಿವಿಧ ಮೂಲಗಳಾದ ರಾಸಾಯನಿಕ ಗೊಬ್ಬರ, ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ, ಜೈವಿಕ ಗೊಬ್ಬರ, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿದ್ರೆ ನಮಗೆ. ಮೊದಲೇದಾಗಿ ಹೇಳಬೇಕಂದ್ರೆ ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲಾ ರಾಸಾಯನಿಕ ಗೊಬ್ಬರಗಳು ಈ ಗುಂಪಿಗೆ ಬರುವಂತದ್ದು. ಇವುಗಳು ತಕ್ಷಣ ಸಸಿಗಳಿಗೆ ಪೋಷಕಾಂಶಗಳನ್ನು ಒದಗಿಸಬಲ್ಲದಾಗಿದ್ದು ರಾಸಾಯನಿಕ ಗೊಬ್ಬರಗಳು ಯಾವ್ಯಾವಂದ್ರೆ ಸಾರಜನಕ ರಂಜಕ ರಾಸಾಯನಿಕ ಗೊಬ್ಬರಗಳು, ಪೊಟ್ಯಾಸಿಯಂ ರಾಸಾಯನಿಕ ಗೊಬ್ಬರಗಳು, ಮಧ್ಯಮ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳು, ಕಿರು ಪ್ರಮಾಣದ ರಾಸಾಯನಿಕ ಗೊಬ್ಬರಗಳಾಗಿರ್ತವೆ ಮುಖ್ಯವಾಗಿ. ಇಲ್ಲೇ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಇದರಲ್ಲಿ ಸೇರ್ಕೊಂಡಿವೆ. ಹೌದು. ಹಾಗಾದ್ರೆ ಈ ಸಾವಯವ ಗೊಬ್ಬರಗಳು ಯಾವ್ಯಾವು ಮತ್ತು ಅದರಿಂದ ಏನೇನು ಅನುಕೂಲ? ಸಾವಯವ ಗೊಬ್ಬರಗಳು ಯಾವ್ಯಾವ ಅಂದ್ರೆ, ರಾಸಾಯನಿಕ ಗೊಬ್ಬರಗಳನ್ನು ಸಾವಯವ ಗೊಬ್ಬರವಿಲ್ಲದೆ ಬಳಸುವುದರಿಂದ ಲಘು ಪೋಷಕಾಂಶಗಳು ಮಣ್ಣಿನಲ್ಲಿ ಕಡಿಮೆಯಾಗುತ್ತವೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳು ತುಂಬಾ ದುಬಾರಿಯಾಗಿರೋದ್ರಿಂದ ಸಾವಯವ ಗೊಬ್ಬರಗಳು ಬಳಸುವುದು ಅತಿ ಮುಖ್ಯವಾಗಿದೆ. ಸಾವಯವ ಗೊಬ್ಬರಗಳು ಅತಿ ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ, 1 ಟನ್ ಕೊಟ್ಟಿಗೆ ಗೊಬ್ಬರ ಸುಮಾರು 5 ಕೆಜಿ ಸಾರಜನಕ, 2-5 ಕೆಜಿ ರಂಜಕ ಮತ್ತು 5 ಕೆಜಿ ಪೊಟ್ಯಾಸಿಯಂ ಅನ್ನು ಒದಗಿಸುತ್ತದೆ. ಆದುದರಿಂದ ಯಾವುದೇ ಸಾವಯವ ಗೊಬ್ಬರವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಲು ಶಿಫಾರಸು ಮಾಡಲಾಗಿದೆ. ಅಂದರೆ 1 ಹೆಕ್ಟೇರ್ಗೆ 5-15 ಟನ್ ಉಪಯೋಗಿಸುವುದರಿಂದ ಅದು ಸುಮಾರು 25-75 ಕೆಜಿ ಸಾರಜನಕ, 15-30 ಕೆಜಿ ರಂಜಕ ಮತ್ತು 25-75 ಕೆಜಿ ಪೊಟ್ಯಾಸಿಯಂ ಅನ್ನು ಒದಗಿಸುವುದರ ಜೊತೆಗೆ ಲಘು ಪೋಷಕಾಂಶಗಳನ್ನು ಒದಗಿಸುತ್ತವೆ. ಸಾವಯವ ಗೊಬ್ಬರಗಳಾದ ಸಗಣಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಕೋಳಿ ಗೊಬ್ಬರ ಹಾಗೂ ಎರೆಹುಳ ಗೊಬ್ಬರವನ್ನು ಉಪಯೋಗಿಸುವುದರಿಂದ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಗೆ ಭೂಮಿಯಲ್ಲಿ ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸಬಹುದು. ಹಾಗೆ ಹಸಿರೆಲೆ ಗೊಬ್ಬರ ಅಂತ ಹೇಳ್ತಾ ಇದ್ರಿ, ಯಾವ್ಯಾವ ಹಸಿರೆಲೆ ಗೊಬ್ಬರ? ಯಾವ್ಯಾವ ಅಂದ್ರೆ ಡೇಂಚ, ಗೆಣಸು, ಸಸ್ಬೇನಿಯಾ, ಅಜೋಲ್ಲಾ, ಅಲ್ಸಂದಿ, ಹೆಸರು ಮತ್ತು ಗ್ಲಿರಿಸಿಡಿಯಾ ಮುಂತಾದವುಗಳು. ಇವುಗಳನ್ನ ಹೊಲದಲ್ಲಿ ಬಿತ್ತಿ ಆನಂತರ ಮುಗ್ಗೊಡೆಯುವುದು ಅಥವಾ ದಂಡಿಗೆ ಬೆಳೆಸಿ ಹಾಕುವುದು ಹೇಗೆ? 2 ರೀತಿಯಿಂದ ಮಾಡ್ತಾರೆ. ಇವುಗಳು ಅತಿ ಕಡಿಮೆ ಖರ್ಚಿನಲ್ಲಿ ಸಿಗುವಂತವುಗಳಾಗಿರ್ತವೆ. ಭೂಮಿಯ ಫಲವತ್ತತೆ ಹೆಚ್ಚಿಸುವ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಪಡೆಯುವುದಾಗದಲ್ಲದೆ ಇವು ಯಾವ ರೀತಿ ಅಂದ್ರೆ ಭೂಮಿಯಲ್ಲಿ ಬೆಳೆದು ಅಲ್ಲೇ ಮಣ್ಣಿನೊಳಗೆ ಸೇರಿಸುವುದು, ಅದರಿಂದ ಫಲವತ್ತತೆಯನ್ನು ಕಾಪಾಡಬಹುದು. ಈಗ ಹೇಳಬೇಕಂದ್ರೆ ಗ್ಲಿರಿಸಿಡಿಯಾ ಬೇವು ಇವುಗಳನ್ನು ಬದುಗಳ ಮೇಲೆ ಬೆಳೆದ ನಂತರ ಭೂಮಿಗೆ ಸೇರಿಸಬಹುದು. ಹಸಿರೆಲೆ ಗೊಬ್ಬರಗಳು ಬೇಗ ಬೆಳೆಯುವಂತದ್ದಾಗಿದ್ದು ಅತಿ ಹೆಚ್ಚು ಇಳುವರಿ ಕೊಡುವ ಹಾಗೂ ಬೇಗ ಕೊಳೆತು ಪೋಷಕಾಂಶಗಳನ್ನು ಒದಗಿಸುವಂತಗಳಾಗಿವೆ. ಹಾಗಾಗಿ ಅವುಗಳನ್ನು ಬೆಳಿಬೇಕು. ಹೌದು. ಹೇಗೆ ಹಸಿರೆಲೆ ಗೊಬ್ಬರಗಳು ಹೇಗೆ ಅಂದ್ರೆ, ಕೆಲವೊಂದು ಹಸಿರೆಲೆ ಗೊಬ್ಬರಗಳನ್ನು ಬದು ಪಕ್ಕದಲ್ಲೇ ಹಾಕಿ ಅದರಿಂದ ಕಟಾವು ಮಾಡಿ ಅವುಗಳನ್ನು ಹೊಲದಲ್ಲಿ ಹಾಕುವುದು, ಮತ್ತು ಅದಲ್ಲದೆ ಬೆಳೆಗಳ ಜೊತೆಯಲ್ಲಿಯೇ ನಡುಸಾಲಗಳಾಗಿ ಕೆಲವೊಂದು ಡೇಂಚೆ ಅಂತ ಹೇಳಿದ್ವಿ, ಸಸ್ಬೇನಿ ಅಂತ ಹೇಳಿದ್ವಿ, ಅಂತ ಹಸಿರೆಲೆ ಗೊಬ್ಬರಗಳನ್ನು ಸಾಲದ ನಡುವೆ ಹಾಕಿ 1-45 ದಿನಗಳಾದ ನಂತರ ಕಟಾವು ಮಾಡಿ ಮಣ್ಣಿಗೆ ಸೇರಿಸುವುದು. 2 ಪದ್ಧತಿಗಳು ಇವೆ. ಈ ಹಸಿರೆಲೆ ಗೊಬ್ಬರ ಹಾಕುವುದರಿಂದ ಏನೇನು ಅನುಕೂಲ? ಹಸಿರೆಲೆ ಗೊಬ್ಬರಗಳು ಹಾಕುವುದರಿಂದ ಮುಖ್ಯವಾದ ಉಪಯೋಗಗಳೆಂದರೆ, ಹಸಿರೆಲೆ ಗೊಬ್ಬರಗಳು ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮಗಳನ್ನು ಉತ್ತಮಪಡಿಸುತ್ತದೆ. ಇವುಗಳು ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಪ್ರಮಾಣವನ್ನು ಹೆಚ್ಚಿಸಿ ಇವುಗಳ ರಾಸಾಯನಿಕ ಕ್ರಿಯೆಗಳಿಂದ ಮಣ್ಣಿನಲ್ಲಿರುವ ಪೋಷಕಾಂಶವು ಬೆಳೆಗಳಿಗೆ ಸಿಗುವಲ್ಲಿ ನೇರವಾಗುತ್ತದೆ. ಇದಲ್ದನ ಮಣ್ಣಿನಲ್ಲಿ ನೀರು ಇಂಗಿಸುವ ಮತ್ತು ಹಿಡಿದಿಟ್ಟುಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಸವಕಳಿಯನ್ನು ಕೂಡ ಕಡಿಮೆ ಮಾಡುತ್ತದೆ. ಇಳುವರಿಯನ್ನು ಹೆಚ್ಚಿಸುವುದರ ಜೊತೆಗೆ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ನೇರವಾಗುತ್ತದೆ. ಇದಲ್ದನ ಹಸಿರೆಲೆ ಗೊಬ್ಬರಗಳನ್ನು ಮೇಲು ಗೊಬ್ಬರವನ್ನಾಗಿ ಸಹ ಉಪಯೋಗಿಸಬಹುದು. ಇದರಿಂದ ಯಾವುದೇ ತನ್ನ ರಾಸಾಯನಿಕವಾಗಿ ಭೌತಿಕವಾಗಲಿ ಮತ್ತು ಜೈವಿಕ ಗುಣಧರ್ಮ ಮಣ್ಣಿನ ಗುಣಧರ್ಮಗಳನ್ನು ಉತ್ತಮಪಡಿಸಿ ಮತ್ತು ಇಳುವರಿಯನ್ನು ಹೆಚ್ಚಿಸಬಹುದು ಎಂದು ಕಂಡುಬಂದಿದೆ. ಇನ್ನು ಜೈವಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಜೈವಿಕ ಗೊಬ್ಬರಗಳ ಬಗ್ಗೆ ಹೇಳಬೇಕಂದ್ರೆ, ಜೈವಿಕ ಗೊಬ್ಬರಗಳು ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತವೆ. ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಹ ಇವುಗಳ ಹೊಂದಾಣಿಕೆ ಇದೆ. ಇವುಗಳನ್ನು ಎಲ್ಲಾ ಬೆಳೆಗಳಿಗೂ ಉಪಯೋಗಿಸಿ ಸಾರಜನಕ, ರಂಜಕ ಮತ್ತು ಸತುವಿನಂತಹ ಪೋಷಕಾಂಶಗಳನ್ನು ಒದಗಿಸಬಹುದು. ಜೈವಿಕ ಗೊಬ್ಬರಗಳಲ್ಲಿನ ಸೂಕ್ಷ್ಮಾಣುಗಳು ಅನೇಕ ಉಪಯುಕ್ತ ಕ್ರಿಯೆಯಲ್ಲಿ ಭಾಗವಹಿಸುತ್ತವೆ. ಅವುಗಳಲ್ಲಿ ಮುಖ್ಯವಾದುದು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹೀರಿಕೊಂಡು ಸಸ್ಯಗಳಲ್ಲಿಯ ಬೇರುಗಳಲ್ಲಿ ಗಂಟುಗಳನ್ನಾಗಿ ಶೇಖರಿಸಿ ನಂತರ ಬೆಳೆಗಳಿಗೆ ಸಿಗುವಲ್ಲಿ ನೇರವಾಗುತ್ತದೆ. ಸೂಕ್ಷ್ಮಾಣುಗಳು ರಂಜಕವನ್ನು ಕರಗಿಸುವಲ್ಲಿ ಮತ್ತು ಇತರ ಪೋಷಕಾಂಶಗಳನ್ನು ಕರಗಿಸುವಲ್ಲಿಯೂ ಸಹ ಪ್ರಮುಖ ಪಾತ್ರ ವಹಿಸುತ್ತದೆ. ಜೈವಿಕ ಗೊಬ್ಬರಗಳಿಗೆ ಉದಾಹರಣೆಗಳೆಂದರೆ ರೈಸೋಬಿಯಮ್, ಅಜೋಸ್ಪಿರಿಲಮ್, ಮೈಕೋರಜಿಯಾ, ಅಜಿಟೋಬೆಕ್ಟರು, ನೀಲಿ ಹೆಸಿರು ಪಾಚಿ ಇತ್ಯಾದಿಗಳು ಅಂತ ಹೇಳಬಂದಿದೆ. ರೈಸೋಬಿಯಂ ಸಾರಜನಕವನ್ನು ಪೂರೈಸುವ ಜೈವಿಕ ಅಣುಜೀವಿಯಾಗಿದ್ದು ಇದನ್ನು ಬೇಳೆಕಾಳು ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಬಳಸಬಹುದು. ಮಣ್ಣಿನ ಫಲವತ್ತತೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಡಾ ವಿ ಗೋಪಾಲದಾಸರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. झरने का पानी भी बंद, लैंडस्लाइड होने के लक्षण. अरे सब लोग इकट्ठे हो, क्या खबर है डाक बाबू? खबर कुछ ठीक नहीं है काका, लैंडस्लाइड होने का खतरा है. अरे किसी सुरक्षित स्थान पर चलना पड़ेगा. ऐसे कैसे घर बार छोड़ दे? अरे घर की चिंता छोड़ो, जल्दी से अपना सेफ्टी किट और जरूरी कागजात लेकर किसी सुरक्षित स्थान पर पहुँचो. लैंडस्लाइड हुआ था और इसके दोबारा आने के आसार हैं. आपके हित में तत्पर NDMA. ಬೀಡು ಪಾಕು ಪತ್ತರ್ ಬಿದ್ದಿ ಝರ್ನೆ ಕಾ ಪಾನಿ ಭೀ ಬಂದ್ ಲ್ಯಾಂಡ್ ಸ್ಲೈಡ್ ಹೋನೆ ಕೆ ಲಕ್ಷಣ ಅರೆ ಸಬ್ ಲೋಗ್ ಇಕಟ್ಟೆ ಹೋ ಕ್ಯಾ ಖಬರ್ ಹೈ ಡಾಕ್ ಬಾಬೂ ಖಬರ್ ಕುಛ್ ಠೀಕ್ ನಹೀ ಹೈ ಕಾಕಾ ಲ್ಯಾಂಡ್ ಸ್ಲೈಡ್ ಹೋನೆ ಕಾ ಖತರಾ ಹೈ ಅರೆ ಕಿಸಿ ಸುರಕ್ಷಿತ ಸ್ಥಾನ ಪರ ಚಲನಾ ಪಡೆಗಾ ಐಸೆ ಕೈಸೆ ಘರ್ ಬಾರ್ ಛೋಡ್ ದೆ ಅರೆ ಘರ್ ಕಿ ಚಿಂತಾ ಛೋಡೋ ಜಲ್ದಿ ಸೆ ಅಪ್ನಾ ಸೇಫ್ಟಿ ಕಿಟ್ ಔರ್ ಜರೂರಿ ಕಾಗಜಾತ್ ಲೇಕರ್ ಕಿಸಿ ಸುರಕ್ಷಿತ ಸ್ಥಾನ ಪರ ಪಹುಂಚೋ. ಲ್ಯಾಂಡ್ ಸ್ಲೈಡ್ ಹುವಾ ಥಾ ಔರ್ ಇಸ್ಕೆ ದೋಬಾರಾ ಆನೆ ಕೆ ಆಸಾರ್ ಹೈ. ಆಪ್ಕೆ ಹಿತ್ ಮೆ ತತ್ಪರ್ NDMA. ಬೀಡು ಪಾಕು ಪತ್ತರ್ ಬಿದ್ದಿ ಝರ್ನೆ ಕಾ ಪಾನಿ ಭೀ ಬಂದ್ ಲ್ಯಾಂಡ್ ಸ್ಲೈಡ್ ಹೋನೆ ಕೆ ಲಕ್ಷಣ ಅರೆ ಸಬ್ ಲೋಗ್ ಇಕಟ್ಟೆ ಹೋ ಕ್ಯಾ ಖಬರ್ ಹೈ ಡಾಕ್ ಬಾಬೂ ಖಬರ್ ಕುಛ್ ಠೀಕ್ ನಹೀ ಹೈ ಕಾಕಾ ಲ್ಯಾಂಡ್ ಸ್ಲೈಡ್ ಹೋನೆ ಕಾ ಖತರಾ ಹೈ ಅರೆ ಕಿಸಿ ಸುರಕ್ಷಿತ ಸ್ಥಾನ ಪರ ಚಲನಾ ಪಡೆಗಾ ಐಸೆ ಕೈಸೆ ಘರ್ ಬಾರ್ ಛೋಡ್ ದೆ ಅರೆ ಘರ್ ಕಿ ಚಿಂತಾ ಛೋಡೋ ಜಲ್ದಿ ಸೆ ಅಪ್ನಾ ಸೇಫ್ಟಿ ಕಿಟ್ ಔರ್ ಜರೂರಿ ಕಾಗಜಾತ್ ಲೇಕರ್ ಕಿಸಿ ಸುರಕ್ಷಿತ ಸ್ಥಾನ ಪರ ಪಹುಂಚೋ. ಲ್ಯಾಂಡ್ ಸ್ಲೈಡ್ ಹುವಾ ಥಾ ಔರ್ ಇಸ್ಕೆ ದೋಬಾರಾ ಆನೆ ಕೆ ಆಸಾರ್ ಹೈ. ಆಪ್ಕೆ ಹಿತ್ ಮೆ ತತ್ಪರ್ NDMA. ಜನಪದ ಸಂಗೀತದಲ್ಲಿ ಇಂದು ಬೊಮ್ಡು ಮರಾಠಿ ಹಾಗೂ ಬಳಗದವರಿಂದ ಸಿಗ್ಮೋ ಹಾಡುಗಳು. ಕಲ್ಪಾಟ ಹತೋ ರುಣಾ पाटर समय हसारुना रसल पाटर समय हसारुना तरजा मन पातो हो कौन हो